ಊಟ ಮಾಡದೆ ಹೊಟ್ಟೆ ತುಂಬಿರಬೇಕು, ಊಟ ಮಾಡದೆ ಹೊಟ್ಟೆ ತುಂಬಿರಬೇಕು, ಎಚ್ಚರದೊಳಗ ನಿದ್ರಿ ಹತ್ತಿರಬೇಕು. ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ. ಹಿಂದು ಮುಂದಿನ ಸುದ್ದಿ ತಿಳಿದಿರಬೇಕು, ಹಿಂದು ಮುಂದಿನ ಸುದ್ದಿ ತಿಳಿದಿರಬೇಕು, ಕಂದು ಗೊರಳನ ಪಾದಕ್ಕ ಎರಗಿರಬೇಕು, ಕಂದು ಗೊರಳನ ಪಾದಕ್ಕ ಎರಗಿರಬೇಕು. ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು, ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು, ನಿರುಪಾದಿ ಮಗನಾಗಿ ಹುಟ್ಟಿರಬೇಕು, ನಿರುಪಾದಿ ಮಗನಾಗಿ ಹುಟ್ಟಿರಬೇಕು. ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ. ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ರಂಜನ್ಗಿ ಗ್ರಾಮದ ಯುವ ಕೃಷಿಕರಾದ ಶರಣಬಸಪ್ಪ ನಾಗಾವಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಅಸ್ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸೋದಕ್ಕೆ ಒಬ್ಬ ಯುವ ಕೃಷಿಕರಿದ್ದಾರೆ. ಯುವ ಕೃಷಿಕರು ಅಂತಂದ್ರೆ ಅವರು ಕೃಷಿಯ ಹಿನ್ನೆಲೆ ಇರುವಂತಹ ಶಿಕ್ಷಣ ಪಡೆದಂಥವರು, ಕೃಷಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಕೃಷಿ ಒಳಗೆ ಡಿಗ್ರಿ ಆದ ನಂತರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೇವರ್ಗಿ ತಾಲೂಕು ರಂಜಣಿಗೆ ಒಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಶರಣಬಸಪ್ಪ ನಾಗಾವಿ ಅವರೇ ಯುವ ಕೃಷಿಕರು. ಶರಣಬಸಪ್ಪ ನಾಗಾವಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಸಂತೋಷ ಆಗ್ತದೆ ತಾವು ಕೃಷಿಯನ್ನ ಕಲಿತು ಮತ್ತು ಕೃಷಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಇಟ್ಟುಕೊಂಡು ಡಿಗ್ರಿ ಮುಗಿದ ಕೂಡಲೇ ನೇರವಾಗಿ ಹೊಲಕ್ಕೆ ಬಂದಿರಿ. ಹೌದು ಸರ್. ಮತ್ತೆ ಮುಂದೆ ಸ್ನಾತಕೋತ್ತರ ಪದವಿ ಮಾಡಬೇಕು, ಮುಂದೆ ಜಾಬ್ ಹಿಡಿಬೇಕು ಅನ್ನುವಂಥದ್ದು ಏನು ವಿಚಾರ ಬರಲಿಲ್ಲ ತಮಗೆ? ಆಕ್ಚುಲಿ ಸರ್, ನಮ್ಮ ತಂದೆಯವರು ಪಿ ಯು ಸಿ ಮುಗಿದ ತಕ್ಷಣನೂ ಹೇಳ್ತಾ ಇದ್ರು ಸರ್, ಅಂದ್ರೆ ನಮ್ಮ ತಂದೆಯವರಿಗೆ ನನಗೆ ದೂರ ಕಳಿಸ್ಲಾಕ ಸ್ವಲ್ಪ ಅವರಿಗೆ ಕಷ್ಟ ಅನಿಸ್ತಿತ್ತು ಸರ್. ಹಿಂಗಾಗಿ ಹೊಲ ಅದಲ್ಲಪ್ಪ, ಹೊಲ ಮಾಡ್ಕೊಂಡು ಇರ್ಬೋದಲ್ಲ ಅಂತೇಳಿ ಸರ್, ನಮ್ಮ ಅಣ್ಣ ಮತ್ತೆ ನಾನು ಇಬ್ಬರಿದ್ದೀವಿ ಸರ್. ಅವರು ಮಾಡ್ತಾ ಇದ್ರು, ನನ್ನ ಸಣ್ಣ ಮಗ ಅಂತೇಳಿ ಸ್ವಲ್ಪ ಅವರಿಗೆ ಕಾಳಜಿ ಜಾಸ್ತಿ ಇತ್ತು ಸರ್. ಅವ್ರ ಜೊತೆ ಕೃಷಿ ಒಳಗೆ ನಾನು ಭಾಗಿಯಾಗಬೇಕು ಅಂತೇಳಿ ಅವ್ರಿಗೆ ಅನಿಸ್ತಾ ಇತ್ತು ಸರ್. ಆದರೂ ನನ್ನ ಅದೃಷ್ಟ ನಂಗೆ ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕು, ಅದನ್ನೇ ಮುಗಿಸ್ಕೊಂಡೆವು ಸರ್. ಅಲ್ಲಿ ನಾವು ಪುಸ್ತಕದಾಗ ಜಾಸ್ತಿ ಓದಿದ್ದಕ್ಕಿಂತ ಸೀನಿಯರ್ಸ್ ಮತ್ತು ಟೀಚರ್ಸ್ ಎಲ್ಲ ಪ್ರಾಕ್ಟಿಕಲ್ಲಿ ಚೆನ್ನಾಗಿ ಹೇಳಿದ್ರು ಸರ್. ಆ ಒಂದು ವಿಷಯದಿಂದ ಏನಾಯಿತು ಅಂತಂದ್ರೆ ಮತ್ತಿಷ್ಟು ಕೃಷಿ ಮ್ಯಾಗ ಒಲವು ಜಾಸ್ತಿ ಆಯ್ತು ಸರ್. ಅದಾದ ತಕ್ಷಣ ಈಗ ಬೇರೆದವರೆಲ್ಲ ವರ್ಕ್ ಮಾಡ್ತಾರೆ, ಜಾಬ್ ಮಾಡ್ತಾರೆ ಅಂತೇಳಿ ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು ಸರ್ ಆ ಸ್ಥಿತಿ ಒಳಗೆ ಸರ್, ಆ ಟೈಮ್ದೊಳಗೆ ಸರ್. ಬಟ್ ಆ ಟೈಮ್ ಒಳಗೆ ಜಿ ಡಿ ಎಸ್ ಬಿ ಪಿ ಎಮ್ ಅಂತೇಳಿ ನಮ್ಮ ಊರಾಗೆ ಪೋಸ್ಟಿಂಗ್ ಆಯ್ತು ಸರ್ ನಮ್ದು. ಹಿಂಗಾಗಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಅಂತೇಳಿ ಊರಿಗೆ ಬಂದ್ವಿ ಸರ್. ಪೋಸ್ಟ್ ಒಳಗೆ ಸರ್, ಅದು ಆಗಿದ್ಮ್ಯಾಗ ಏನಾಯ್ತು ಸರ್, ಈಗ ಊರಾಗ 3 hours ಅಷ್ಟೇ ಡ್ಯೂಟಿ ಇರೋದು ಸರ್, ಪಾರ್ಟ್ ಟೈಮ್ ಸರ್. ನಾವು ಕೃಷಿ ಒಳಗೆ ಏನೋ ಮಾಡಬೇಕು ಅಂತೇಳಿ ನಮ್ದೆಲ್ಲ ಮುಂಚೆ ಕಬ್ಬು ಹತ್ತಿ ಇದೇ ಬೆಳಿತಿದ್ರು ಸರ್, ಬಾವಿನೂ ಇತ್ತಲ್ಲ ಸರ್. ಅವಾಗ ಸ್ವಲ್ಪ ನೀರು ಕಡಿಮೆ ಬೀಳೋದ್ರಿಂದ ಏನಾಯ್ತು, ಬೋರ್ವೆಲ್ ಹಾಕಿಸಿದ್ವಿ ಸರ್. ಅದು ಆಗಿನೂ ಕೂಡ ಕಬ್ಬಿಗೆ ರೋಗ ಜಾಸ್ತಿ ಬಂದ ತಕ್ಷಣ ನಮಗೆ ಲಾಭ ಅನಿಸ್ಲಿಲ್ಲ ಸರ್. ಅವಾಗ ನಾವು ಏನೋ ಒಂದು ಮಾಡ್ಬೇಕಲ್ಲ ಅಂಥೇಳಿ ನಮ್ಮ ಸೀನಿಯರೇ ಇದ್ರು ಸರ್, ಅವರು ಬ್ಯಾಂಕಲ್ಲಿ ಹೆಲ್ಪ್ ಮಾಡಿದ್ರದಿಂದ ಅದನ್ನು ತಗೊಂಡು ಬೋರ್ವೆಲ್ ಹಾಕಿಸಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ವಿ ಸರ್. ಮಾಡಿಕೊಂಡು ತರಕಾರಿ ಎಲ್ಲ ಬೆಳಿಲಾಕತ್ತೇವೆ ಸರ್. ಫಸಲು ತೊಗೊಂಡ್ಮ್ಯಾಗ ವೇಸ್ಟೇಜ್ ಎಲ್ಲ ಹೆಚ್ಚಿಗೆ ಆಗ್ಲತ್ತಲ್ಲ ಸರ್. ಆ ಟೈಮಿಗೆ ಅದನ್ನು ನಾವು ಇದನ್ನು ಬಳಸ್ಕೋಬೋದಲ್ಲ ಅಂಥೇಳಿ ಕುರಿ ಸಾಕಣೆ ಸ್ಟಾರ್ಟ್ ಮಾಡಿದ್ವಿ ಸರ್. ಕುರಿಗೇನು ಶೆಡ್ ಹಾಕಿದ್ದೇವಲ್ಲ ಸರ್, ಅದ್ರ ಕೆಳಗಡೆನೆ ಕೋಳಿನೂ ಕೂಡ ಒಂದೆರಡು ಮುಂಚೆ ಇದ್ದು ಸರ್ ಮನೆ. ಅವಕ್ಕೇನು ನಾವು ಪೋಷಣೆ ಅದು ಏನು ಮಾಡೋದು ಬೇಕಾಗಿರಲಿಲ್ಲ ಸರ್, ಅವ್ರ ಪಾಡಿಗೆ ಅದನ್ನು ತಿಂತಾ ಇದ್ವು, ಆರಾಮ ಇರ್ತಾ ಇದ್ವು ಸರ್. ಸೊ ಇದನ್ನೇ ಸ್ವಲ್ಪ ಹೆಚ್ಚಿಗೆ ಮಾಡೋಣಲ್ಲ ಅಂತೇಳಿ ಇನ್ನೊಂದು ಸ್ವಲ್ಪ ಕೋಳಿ ತಂದು ಸಾಕಿದ್ವಿ ಸರ್. ಈಗ ಒಂದು 40-50 ಕುರಿ ಆಗಿದಾವೆ ಸರ್. ಇವಾಗ ಪ್ರತಿ ವರ್ಷ ನಾವು ಒಂದು 20 ಕುರಿ ಮಾರ್ತಾನೆ ಇರ್ತೀವಿ ಸರ್. ಮತ್ತೆ 100-150 ಕೋಳಿ ಪ್ರತಿ ವರ್ಷನೂ ಮಾರ್ತಾ ಇರ್ತೀವಿ ಸರ್. ಅವಾಗೆಲ್ಲ ಹಿರಿಯರು ಹೇಳ್ತೀರಿ ಸರ್, ಈ ಕೆಮ್ಮಸ್ಲ ಹತ್ರ ಅದು ತತ್ತಿ ಕೊಡ್ರಿ ಜವಾರಿ ಕೋಳಿದು ಅಂತೇಳಿ. ಇವಾಗ ನಾವು ಬೇರೆ ಕಡೆ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ ಸರ್. ಜವಾರಿ ಕೋಳಿ ಅದಾವ? ಹಾ ಸರ್, ಜವಾರಿ ಕೋಳಿ ಎಲ್ಲ ಜವಾರಿ ಕೋಳಿನೇ ಸರ್. ಆಡು ಸಾಕಣೆನು ಲೋಕಲ್ ವೆರೈಟಿನೇ ಇದಾವೆ ಸರ್. ಹಾ ಸರ್, ಹಿಂಗಾಗಿ ಈಗ ಹೋದ ವರ್ಷನು ಮಳಿ ಏನ್ ಕಡಿಮೆ ಆಯ್ತಲ್ಲ ಸರ್, ಮಳಿ ಕಡಿಮೆ ಆಗಿದ್ರು ಕೂಡ ತರಕಾರಿನ ತಗೊಂಡ್ವಿ ಸರ್, ಮತ್ತೆ ತೊಗರಿನೂ ಬಂದಿತ್ತು ಸರ್. ಅದ್ರ ಜೊತೆಗೆ ನಾವು ಕುರಿ ಮತ್ತು ಕೋಳಿ ಆರಾಮ್ ಸಾಕೊಂಡ್ವಿ ಸರ್. ಜಾಬ್ ಹೋಲ್ಡರ್ಸ್ಗೆಲ್ಲ ಫೈನಾನ್ಸಿಯಲ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಏನಿರ್ತಾರ, ಮಲ್ಟಿ ಲೆವೆಲ್ ಇನ್ಕಮ್ ಇರಬೇಕು, ಮಲ್ಟಿ ಫ್ಲೋ ಇನ್ಕಮ್ ಇದ್ರೆ ಅಷ್ಟೇ ಮನುಷ್ಯ ಸ್ಟೇಬಲ್ ಇರ್ಲಕ್ಕ ಆಗುತ್ತಾ ಅಂತ ಹೇಳಿ ಸರ್. ರೈತ ಅವನ್ ಬೆಲ್ಲಕ್ಕೆ ಇರುವಂತ ಸೋರ್ಸ್ ಅನ್ನೇ ಬಳಸ್ಕೊಂಡು ಬೇರೆದವ್ರಿಗೆ ಆದ್ರೆ ಹೆಂಗಾಗುತ್ತೆ ಸರ್? ಈಗ ಯಾರೋ ಒಬ್ರು ಟೀಚರ್ ಅದಾರ ಅಂತಂದ್ರೆ ಅವ್ರಿಗೆ ಬೇರೆ ಇನ್ಕಮ್ ಸೋರ್ಸ್ ಹುಡುಕ್ಬೇಕು ಅಂತಂದ್ರೆ ಟೈಮು ಕೊಡಬೇಕು, ಮತ್ತೆ ಅವ್ರು ಅದನ್ನ ತಿಳ್ಕೊಲ್ಲೂ ಬೇಕು ಸರ್. ಬಟ್ ರೈತಗ್ ಹಂಗಲ್ಲ ಸರ್, ಆಲ್ರೆಡಿ ಅವ್ರ ಕಡೆ ಎಲ್ಲ ಇದಾವ ಸರ್. ಸೊ ಅದನ್ನ ಅದಾವ ಅಂತ ಅನ್ನೋದನ್ನೇ ಗುರುತಿಸಿದ್ರೆ ಸಾಕು ಸರ್, ಬೇರೆ ಬೇರೆ ಇನ್ಕಮ್ಸ್ ಎಲ್ಲ ಬರೋಕೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ನನಗೊಂದು ಸ್ಫೂರ್ತಿ ಅಂತ ಹೇಳ್ಬೋದು ಸರ್. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಏನದಲ್ಲ ಸರ್, ಎಷ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇರುತ್ತಲ್ಲ ಸರ್, ಅಷ್ಟು ರೇನ್ ವಾಟರ್ ಹಾರ್ವೆಸ್ಟ್ ಮಾಡಬಹುದು ಸರ್. ಮತ್ತೆ ಈಗ ಯಾರಾದ್ರೂ ಕೃಷಿ ಹೊಂಡ ಮಾಡ್ಕೊಂಡವ್ರು ಜಸ್ಟ್ ಒಂದು ಅದ್ರಾಗ ಒಯ್ದು ಮೀನ ಬಿಟ್ರು ಅಂತಂದ್ರ, ಇಲ್ಲ ಒಂದಿಟ್ಟು ದನ ಕರುಗಳು ಇತ್ತು ಅಂತಂದ್ರೆ ಸರ್, ಈಗ ಮನ್ಯಾಗ ಎಮ್ಮಿ ಮತ್ತೆ ಆಕಳದ ಸರ್, ಅದು ನಾವು ಹಾಲ್ ಮಾರಲ್ಲ ಸರ್, ಅಂದ್ರ ಮನೆಗೆ ಬೇಕಾಗ್ತಾವ ಅಂತ ಹೇಳಿ ಸರ್ ಆಗ್ತಾವ ಸರ್. ಅದ್ರದ್ದು ಗೊಬ್ಬರದಾಗ ಇವೆಲ್ಲ ಎರೆಹುಳು ಅದು ಎಲ್ಲ ಗ್ರೋತ್ ಸ್ಟಾರ್ಟ್ ಆಗುತ್ತಾವ ಸರ್. ಆಗಿದ್ಮ್ಯಾಗ ಏನಾಗ್ತಾವ ಸರ್, ಅದು ಕೋಳಿಗೆ ಆಹಾರ ಆಗ್ತಾವ ಸರ್. ಇಲ್ಲ ಒಂದು ಕೃಷಿ ಹೊಂಡ ಇತ್ತು ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ಮೀನಾ ಏನಾದರೂ, ಈಗ ನಾವು ಬಾವಿ ಹೊಡೆದಾಗ ಬಾವಿ ಒಳಗಂತೂ ಮೀನಾ ನಾವು ತಂದು ಬಿಟ್ಟಿಲ್ಲ ಸರ್, ಆಟೋಮೆಟಿಕ್ ಏನಾಗುತ್ತೆ ಎಲ್ಲೋ ಒಂದು ಕಡೆ ನೀರು ಬರೋದ್ರದಿಂದ ಅದು ಜಲಚರಗಳು ಆಟೋಮೆಟಿಕ್ ಹುಟ್ಕೊಂಡ್ಬಿಡ್ತಾವ. ಸೊ ಅವಾಗ ಏನಾಗುತ್ತಲ್ಲ ಸರ್, ರೈತರಿಗೆ ಮಲ್ಟಿ ಸೋರ್ಸ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನ ಮಾಡಿದ್ರೆ ಈಗ ನಮ್ಮ ತರ ಏನು ನಾವು ಈಗ ಪ್ರಾಫಿಟ್ ಮಾಡ್ತಾ ಇರ್ತೀವಲ್ಲ ಸರ್, ಆ ತರ ಬೇರೆದವರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ತಮ್ಮ ಒಂದು ಅನುಭವದ ಪ್ರಕಾರ ಸುಮಾರು ಒಂದು 4-5 ವರ್ಷಗಳ ತಮ್ಮ ಅನುಭವ ಏನದ, ಸಮಗ್ರ ಕೃಷಿ ಪದ್ಧತಿನೇ ನಾವು ಮಾಡಬೇಕು ಅಂತ ಹೇಳಿ, ಒಂದ್ರ ಮೇಲೆ ನಾವು ನೆಚ್ಚಿಕೊಂಡು ಕೂಡಕ್ ಆಗಂಗಿಲ್ಲ, ಅದಕ್ಕೆ ತಾವು ಆಳು ಸಾಕ್ತಾ ಇದ್ದೀರಿ, ಕೋಳಿ ಸಾಕ್ತಾ ಇದ್ದೀರಿ, ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಕಾಯಿಪಲ್ಯ ಮಾಡ್ತಾ ಇದ್ದೀರಿ, ಅರಣ್ಯ ಕೃಷಿ ಸಹಿತ ತಾವು ಮಾಡ್ತಾ ಇದ್ದೀರಿ. ಅರಣ್ಯ ಕೃಷಿ ಅಂತಂದ್ರೆ ಯಾವ್ಯಾವ ಸಸಿಗಳನ್ನು ಬೆಳೆಸಿರ್ತಾವ ಸರ್? ಇದು ಆಕ್ಚುಲಿ ನಾ ಬೆಳೆಸಿಲ್ಲ ಸರ್, ಇದನ್ನ ನಮ್ಮ ತಂದೆಯವರು ಒಂದು 6 ವರ್ಷದ ಹಿಂದೆ ಹಾಕಿದ್ದು ಸರ್ ಸಾಗುವನಿ. ಈಗ ಅವು ಆಕ್ಚುಲಿ ಕಟಾವು ಕೊಡಬೇಕು ಅಂತಿತ್ತು ಸರ್. ಒಬ್ರು ಹಿರಿಯರು ಹೊಲದ ದಂಡಿಗೆ ಚೆನ್ನಾಗ್ಯದ ಇಲ್ಲೇ ಅಂದ್ರೆ ಒಂದು ಮೂಲಿ ಒಳಗೆ ಹಚ್ಚಿದ್ದು ಸರ್ ನಾವು, ಒಂದು 200 ಗಿಡ ಸರ್. ಆ 200 ಗಿಡ ಒಂದು ಹೊಲಕ್ಕೆ ಒಂದು ಲುಕ್ ಬೇರೆನೆ ಕೊಟ್ಟದ್ ಸರ್. ನೀವು ಇದ್ರೊಳಗೆ ಬೇರೆ ಏನಾದ್ರೂ ಮಾಡ್ರಿ ಅವನ್ನ ಕಡ್ಸಕ್ಕಿನ್ನ ಬದ್ಲಿ ಬೇರೆ ಗಿಡನು ಹಚ್ಕೋಬಹುದು, ನರ್ಸರಿ ಚಾಲು ಮಾಡ್ಕೋಬಹುದು. ನಾವೆಲ್ಲ ಕುರಿ ಮತ್ತು ಕೋಳಿ ಸಾಕಣೆ ಏನ್ ಮಾಡ್ಲಾಗತ್ತೀವಲ್ಲ ಸರ್, ಅದ್ರ ನೆರಳಿಗೆ ಎದ್ದು ಬಿಡ್ತಾವ ಸರ್. ಸೊ ನಾವು ಈಗ ಮುಂದೆ ಎರೆಹುಳು ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾವ ಸರ್. ಅದಕ್ಕೋಸ್ಕರ ಏನಾಗುತ್ತೆ, ಅದು ಜಾಗನೂ ನಮ್ಗೆ ಯುಟಿಲೈಸ್ ಆಗುತ್ತೆ, ಅದಕ್ಕೆ ಶೆಡ್ ಅದು ಏನು ಹಾಕೋದ್ ಬೇಕಾಗಿಲ್ಲ ಸರ್, ನ್ಯಾಚುರಲ್ಲಿ ಅವೈಲೇಬಲ್ ಇರ್ತದ ಅಂತೇಳಿ ಅದನ್ನ ಅಷ್ಟೇ ಬಿಟ್ಟಿವಿ ಸರ್. ಇನ್ನು ಈಗ ನೀವು ಏನು ಕೃಷಿ ಮಾಡೋದಕ್ಕೆ ಬಂದ್ರಿ, ನೇರವಾಗಿ ಡಿಗ್ರಿ ಮುಗಿಸೋದ್ ಕೂಡಲೇ ಕೃಷಿಗೆ ಬಂದ್ರಿ, ನೀವು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ನೊಳಗ ಶಿಕ್ಷಣ ತಗೊಂಡಿರಿ, ನಿಮ್ಮ ವೈಯಕ್ತಿಕ ಕೃಷಿಯ ವಿಕಾಸಕ್ಕಾಗಿ ನಿಮ್ಮ ಈ ಶಿಕ್ಷಣ ಯಾವ ರೀತಿ ಬೆಂಬಲಕ್ಕೆ ನಿಂತದ? ನಮ್ಮ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಂದ್ರೆ ಒಂದು ಮೆಕನೈಸೇಷನ್ ಸರ್, ಸಂಸ್ಕರಣೆ ಅದೆಲ್ಲ ಒಂದು ಇದನ್ ಬರುತ್ತೆ ಸರ್. ಇನ್ನೊಂದು ಸಂಸ್ಕರಣೆ, ಮಣ್ಣು ಮತ್ತು ನೀರು ಸಂಸ್ಕರಣೆ ಸರ್. ನಾನು ಫಸ್ಟ್ ಬಂದ ಮ್ಯಾಗ ಸರ್ ಪಂಚಾಯತಿಗೆ ಹೋಗಿ, ಅಂದ್ರೆ ನಮ್ಮೂರಾಗೆ ಪಂಚಾಯತಿ ಏನದ ಸರ್, ಅವ್ರಿಗೆ ಹೋಗಿ ನನಗೊಂದು ಕೃಷಿ ಹೊಂಡ ಮಾಡ್ಕೋತದ ಅಂತ ಹೇಳ್ದನು ಸರ್. ಬೇರೆದವ್ರು ಎಲ್ಲರ ತರಾನೇ ಮಾಡ್ಕೋತಾರ ಅಂತ ಅನ್ಕೊಂಡಿದ್ರೇನೋ ಸರ್. ನಮ್ದು ಟೋಟಲ್ ಲ್ಯಾಂಡ್ ಎಷ್ಟು ಅದ, ಯಾವ ಕಾರ್ನರಿಗೆ ನಾವು ಇದನ್ನ ಮಾಡ್ಬೇಕು, ಎಷ್ಟು ರೇನ್ ವಾಟರ್ ಹಾರ್ವೆಸ್ಟ್ ಆದಾಗ ಎಷ್ಟು ಎಕರ್ಸ್ ನಮಗೆ ಏರಿಯಾ ಇತ್ತು ಅಂತಂದ್ರೆ ಅದ್ರದ್ದು ಸೈಜ್ ಎಷ್ಟು ಇಡಬೇಕು ಮತ್ತೆ ಯಾವ ಜಾಗದಾಗ ಇಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸರ್. ಕ್ಯಾಚ್ಮೆಂಟ್ ಏರಿಯಾ ಹೌದು ಸರ್, ಅದ್ರ ಪ್ರಕಾರ ನಾವು ಅದೇ ಜಾಗದಾಗ ಮಾಡಿದಾಗ ಸರ್ ಆ ಒಂದೇನ್ ನಾವು ಕೃಷಿ ಹೊಂಡ ಏನ್ ಮಾಡಿತ್ತಲ್ಲ ಸರ್ ತಾಲೂಕು ಪಂಚಾಯತಿ ಒಳಗೂ ಅದನ್ನೇ ಮಾದರಿಯಾಗಿ ಇಟ್ಕೊಂಡು ಫೋಟೋ ಇಟ್ಟಿದ್ದಾರೆ ಸರ್. ಅಂದ್ರೆ ಈಗ ಜೇವರಿಗಿ ತಾಲೂಕು ಪಂಚಾಯತಿ ಒಳಗೆ ತಾವೇನು ಪ್ಲಾನ್ ಮಾಡಿದ್ರಿ ಕೃಷಿ ಹೊಂಡ, ಅದೇ ಕೃಷಿ ಹೊಂಡದ ಪ್ಲಾನ್ ಅಲ್ಲೇ ಫೋಟೋ ಇಟ್ಟಿದ್ದಾರೆ ಸರ್. ಮತ್ತೆ ಕುರಿ ಶೆಡ್ ಏನ್ ಮಾಡಿತ್ತಲ್ಲ ಸರ್ ಅದನ್ನು ಪಂಚಾಯತಿಯಿಂದಾನೆ ಮಾಡಿಸ್ಕೊಂಡಿದ್ದೆ ಸರ್. ಅದನ್ನು ಬೇರೆದವ್ರ ತರ ಸ್ಟೆಪ್ಸ್ ಇಲ್ಲಾರ್ದೆ ಅದನ್ನೆಲ್ಲ ಮಾಡಿಲ್ಲ ಸರ್, ಚೆನ್ನಾಗಿ ಇದನ್ನ ಮಾಡಿದ ಅದು ಫೋಟೋ ಕೂಡ ಅಲ್ಲಿ ಹಾಕಿದ್ದಾರೆ ಸರ್. ಅಂದ್ರೆ ನಾವು ಏನು ಸರ್ಕಾರಿ ಯೋಜನೆ ಏನಿರ್ತದಲ್ಲ ಸರ್ ಅದಕ್ಕೂ ಒಂಚೂರು ನಾವು ಇಂಟ್ರೆಸ್ಟ್ ತೋರಿಸ್ಕೊಂಡ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತ ಅಂತ ಹೇಳಿ ಸರ್. ಕೃಷಿ ಹೊಂಡ ಮಾಡಿದ್ದು ನೀವು ಸಂಪೂರ್ಣವಾಗಿ ವೈಜ್ಞಾನಿಕ ಪದ್ಧತಿಯಿಂದ ತಗೊಂಡಿರ್ತೀರ. ಈಗ ನೀವೇನು ಅನ್ಕೊಂಡಿದ್ರಿ ಈ ರೀತಿ ವಿಜ್ಞಾನ ಇದ್ರೊಳಗೆ ನಾವು ಬಳಸಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಅದರ ಫಲ ಬಂದಂತೆ? ನೀವೆಷ್ಟು ಅನ್ಕೊಂಡಿದ್ರಿ ನೀರು ಇಷ್ಟು ಸಂಗ್ರಹ ಆಗಬಹುದು ಇಷ್ಟು ಬರಬಹುದು ಅಂತ ಹೇಳಿ? ಒಂದ್ ಮಳಿ ಆದಾಗ ಯಾರು ಹೊಲದಾಗೂ ನೀರ್ ಇರಲಿಲ್ಲ ಸರ್. ಆದ್ರೂ ಆ ಕೃಷಿ ಹೊಂಡ ನಮ್ ಬಾವಿಕಿಂತ ಹೆಚ್ಚಿಗೆ ನೀರಿದ್ದು ಸರ್ ಕೃಷಿ ಹೊಂಡದಾಗ ಸರ್. ಏನ್ ಅಂತರ್ಜಲ ಮಟ್ಟ ಕುಸಿದಿರೋದ್ರಿಂದ ಏನಾಗ್ಯದಲ್ಲ ಸರ್, ಈಗ ನಾವು ರೇನ್ ವಾಟರ್ ಹಾರ್ವೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ಬಾವಿ ಹೊಡ್ಸೋದು ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಸರ್, ಅದಕ್ಕಿಂತ ಇಂಪಾರ್ಟೆಂಟ್ ಕೃಷಿ ಹೊಂಡದು ಇದೆ ಅಂತ ಹೇಳ್ಬಹುದು ಸರ್. ನಿಮ್ಮ ಬೋರ್ವೆಲ್ಗೂ ಸಹಿತ ನೀರ್ ಬರ್ತಾವ ಅದರಿಂದ? ಹೌದು ಸರ್, ಚೆನ್ನಾಗಿ ಬಾವಿಗೆ ಅದರಿಂದ ನೀರ್ ಬರ್ತದ ಹೊಸರ್ತದ ಬಾವಿಯೊಳಗೆ ನೀರು? ಬಾವಿಯೊಳಗೆ ಸ್ವಲ್ಪ ಕಡಿಮೆ ಇದೆ ಸರ್. ಕೃಷಿ ಹೊಂಡದಿಂದ ಅನುಕೂಲಗಳು ಸಾಕಷ್ಟು ಅದಾವ? ಸಾಕಷ್ಟು ಇದಾವ ಸರ್. ಈಗ ಏನ್ ನೀವು ಕೃಷಿ ಹೊಂಡ ಮಾಡಿದ್ರಲ್ಲ, ಹೌದು, ಇದೇ ರೀತಿಯಾಗಿ ವಿಚಾರ ಮಾಡಿ ನಿಮ್ಮ ಸುತ್ತಮುತ್ತಲು ರೈತರು ಅವರಿಗೂ ಇದ್ರ ಬಗ್ಗೆ ತಿಳಿಸಿ ಹೇಳುವಂತದ್ದು ಏನಾದ್ರು? ಹೌದು ಸರ್, ಕೆಲವೊಬ್ಬರು ರೈತರಿಗೆ ಸರ್ ನಾವು ಕೃಷಿ ಹೊಂಡ ಮಾಡಿದಕ್ಕಿಂತ ಮುಂಚೆ ಸರ್ ರೋಡಿಗೆ ಇದೆ ಸರ್ ನಮ್ದೆಲ್ಲ ಕುರಿ ಶೆಡ್ ಹೆಂಗ್ ಮಾಡ್ಕೊಂಡ್ರಿ ಎಲ್ಲಿಂದ ಮಾಡ್ಕೊಂಡ್ರಿ ಅಂತ ಕೇಳಿದಾಗ ಅದೇ ವರ್ಷ ಒಂದು ನಮ್ಮ ಪಂಚಾಯತಿ ಒಳಗೆ 10 ಕುರಿ ಶೆಡ್ ಮಾಡಿಸಿದ್ದು ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ಏನದಲ್ಲ ಸರ್, 3 ಕೃಷಿ ಹೊಂಡ ರೈತರು ಅವ್ರ ದುಡ್ಡಿನಿಂದಾನೇ JCB ಹಚ್ಚಿ ಮಾಡ್ಕೊಂಡಿದ್ದು ಇದೆ ಸರ್, ಚೆನ್ನಾಗಾಗಿದೆ ಸರ್. ಕುರಿ ಶೆಡ್ ಮಾಡೋದಕ್ಕೂ ಕೂಡ ತಾವು ಪ್ರೇರಣೆ ನೀಡಿರಿ ರೈತರಿಗೆ? ಹೌದು. ಈಗ ಆಕ್ಚುಲಿ ಇದ್ರ ಮುಂದುವರೆದು ಸರ್, ಹಳ್ಳಿ ಒಳಗೆ ಎಲ್ಲರ ಮನೆಯಾಗ 4-5 ಕೋಳಿ ಇದ್ದೇ ಇರ್ತಾವ ಸರ್, ಕುರಿನೂ ಇದ್ದೇ ಇರ್ತಾವ ಸರ್. ಬಟ್ ಅದನ್ನ ಬಿಸ್ನೆಸ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸರ್. ಈಗ ರಾಜ್ಯ ಸರ್ಕಾರದ ಏನ್ ಸ್ಕೂಲ್ ಒಳಗೆ ಮೊಟ್ಟೆ ವಿತರಣೆ ಏನ್ ಬಂದಿತ್ತಲ್ಲ ಸರ್, 1 ಮಂತ್ ಒಳಗೆ ಕೋಳಿ ದೊಡ್ಡ ಆಗೋದು, ಮತ್ತೆ ವರ್ಷ ಪೂರ್ತಿ ಮೊಟ್ಟೆ ಇಡ್ತಾವ ಕೋಳಿ ಅಂತ ವೆರೈಟಿ ಅದಾವ ಸರ್. ಬಟ್ ಅದು ವರ್ಷ ಪೂರ್ತಿ ಅದು ಮೊಟ್ಟೆ ಇಟ್ಟಾಗ ಅದ್ರದ್ದು ಏನ್ ಕ್ವಾಲಿಟಿ ಏನಿತ್ತಲ್ಲ ಸರ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಅಷ್ಟು ಉಳಿದಿಲ್ಲ ಸರ್. ಅದಕ್ಕೋಸ್ಕರ ಏನದಲ್ಲ ಸರ್, ಈ ಮೊಟ್ಟೆಗಳನ್ನೇ ನಾನು ಕಲ್ತಿರೋ ಶಾಲೆ ಒಳಗೆ ನಮ್ಮ ಕಲಿಸಿದ ಗುರುಗಳೇ ಇನ್ನೂ ಇದಾರೆ ಸರ್. ಅವ್ರ ಜೊತೆ ಮಾತಾಡಿದಾಗ ಸರ್ ಅವ್ರು ಹೇಳಿದ್ರು ಸರ್, ಅಟ್ಲೀಸ್ಟ್ ವಾರದಾಗ ಒಂದಿನ ಆದ್ರೂ ನಿಮ್ಮ ಕೊಡಮಂತ ಮಾಡು ಅಂತ ಹೇಳಿದ್ರು ಸರ್. ಶಾಲೆ ಒಳಗೆ ವಿತರಣೆ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಹೌದು ಸರ್. ಅಂದ್ರೆ ವಾರ ಪೂರ್ತಿ ಆಗಲ್ಲ ಸರ್, ವಾರದಾಗ ಒಂದಿನ. ಕೋಳಿ ತತ್ತಿ ಅಂತಂದ್ರೆ ಎಷ್ಟು ಉತ್ಪಾದನೆ ಮಾಡ್ತೀರಿ ಮತ್ತೆ ನೀವು? ಹಂಗಾದ್ರೆ ಸರ್ ಈಗ ವಾರಕ್ಕೆ ಒಂದು 150 ಆಗ್ತದೆ. 150 ವಾರಕ್ಕೆ ಆಗ್ತಾವೆ. ಮತ್ತೆ ವಿದ್ಯಾರ್ಥಿಗಳು ಎಷ್ಟು ಅದಾರ ಸರ್? ಈಗ ಅಲ್ಲಿ ನಮ್ಮ ಸ್ಕೂಲ್ದಾಗ ಒಂದು 120 ಜನ ವಿದ್ಯಾರ್ಥಿಗಳಿದ್ದಾರೆ. ಹೌದು. ಅಂದ್ರೆ ನಿಮಗೂ ಆದಾಯ ಆಗ್ತದ, ಅವರಿಗೂ ಒಂದು ಒಳ್ಳೆ ಆಹಾರ ಸಿಗ್ತದ, ಜವಾರಿ ತತ್ತಿ ಅವ್ರಿಗೆ ಸಿಗ್ತದ, ಒಳ್ಳೆ ವಿಷಮುಕ್ತವಾದಂತಹ ಒಂದು ಆಹಾರ. ಬಹಳ ಸಂತೋಷ, ಬಹಳ ಒಳ್ಳೆ ಪ್ರಯೋಗ ಮಾಡಿರಿ. ಇದನ್ನ ಬಹುಶಃ ನಮ್ಮ ಯುವ ಮಿತ್ರರು ಯಾರ್ಯಾರು ಇದನ್ನ ಕೇಳ್ತಾ ಇದ್ದಾರೆ ಅವರು ತಮ್ಮಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರು ಅಂತಂದ್ರೆ ಈ ರೀತಿ ವಿಚಾರ ಮಾಡಬಹುದು ಅವರು. ಹೌದು ಸರ್. ಇನ್ನೊಂದು ಸರ್, ಕೆವಿಕೆ ವಿಜ್ಞಾನಿಗಳು ಸರ್ ಏನಿದಾರಲ್ಲ ಸರ್, ನಮಗ್ ಕಲ್ಸಿದ್ದ ಗುರುಗಳನ್ನ ಕೆವಿಕೆ ಒಳಗಿದ್ದಾರೆ ಸರ್, ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಅವರು ಯಾವ ರೀತಿ ಒಳಗಂತಂದ್ರೆ ಸರ್, ನಮಗೆ ಈವನ್ ತೋಟಗಾರಿಕೆ ಒಳಗೆ ನರ್ಸರಿ ಕೂಡ ಹೆಂಗೆ ನಾವು ಸ್ಟಾರ್ಟ್ ಮಾಡ್ಬೋದು ತೆಗೇಳಿ ಸರ್, ನಮಗೆ FPO ಬಗ್ಗೆ ಫಸ್ಟ್ ಮಾಹಿತಿ ಕೊಟ್ಟಿದ್ದು ಅವರೇ ಸರ್. ಅವರಿಂದ ಏನಿದೆ ಅಲ್ಲ ಸರ್, ಈಗ ನಾವೊಂದು FPO ಸ್ಟಾರ್ಟ್ ಮಾಡಿಕೊಂಡಿದ್ವಿ. ಹಾನ್ ಸರ್, ಮಾಡ್ಕೊಂಡ್ಬಿಟ್ಟು ಈಗ ಮುಂದಿನ ಇದರಲ್ಲಿ ಸರ್, ಇವಾಗ ಸ್ವಲ್ಪ ಏನು ಮೆಂಬರ್ಸ್ ಇದ್ದಾರೆ ಅವರಿಗೆ ನಾವು ಸಣ್ಣ ಸಣ್ಣ ಸರ್ವಿಸಸ್ ಕೊಡೋದು. ಈಗ ಕೆವಿಕೆ ಕಡೆಯಿಂದ ಸೀಡ್ಸ್ ತೊಗೊಂಡೋಗಿ ಅವ್ರು ಇಲ್ಲಿ ಬರೋಕ್ಕಾಗಲ್ಲ ಸರ್, ಅವ್ರದ್ದು ಕೆಲಸ ಇರ್ತದೆ. ಅದ್ರಾಗ ನಾವು ಇವರು ಸರ್ ನಮಗೆ ತೊಗರಿ ಗುಣಮಟ್ಟದ ಬೀಜಗಳೆಲ್ಲ ನಮಗೆ ಕೊಟ್ಟಾಗ ನಾವೊಂದು ಲೋಡ್ದಾಗ ತೊಗೊಂಡೋಗಿ ಅಲ್ಲೇ ರೈತರಿಗೆ ಅದೇ ಊರಾಗ ನಾವು 5 ರೂಪಾಯಿ ಹೆಚ್ಚು ಕೊಟ್ಟು ಹಂಚಿದ್ದಿದೆ ಸರ್, ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ಇವನ್ನ 5 ರೂಪಾಯಿ ಹೆಚ್ಚಿಗೆ ಮಾಡಿನೂ ಕೊಟ್ಟಿರೋದಿದೆ ಸರ್, ರೈತರಿಗೆ ಒಂದು ಗುಣಮಟ್ಟದ ಬೀಜ ಅಂತ ಹೇಳಿ ಕೊಟ್ಟಿರೋದು ಸರ್. ಹೌದು, ಮನೆ ತನಕ ಸರ್. ಹೌದು ಸರ್. ಈಗ ಮುಂದಿನ ಇದ್ರೊಳಗೆ ಸರ್, ಇಫ್ಕೋ ಕಡೆಯಿಂದ ಒಂದು ಡ್ರೋನ್ ದೀದಿ ಅಂತ ಹೇಳಿ ಯಾವ ತರ ಹೆಣ್ಮಕ್ಳಿಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ರು ಸರ್, ಇವಾಗ ಡ್ರೋನ್ ಎಂಟರ್ಪ್ರಿನರ್ಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸರ್ ಅವರು. ನಮಗೂ ಒಂದು ಡ್ರೋನ್ ಬರೋದಿದೆ ಸರ್. ಆ ಡ್ರೋನ್ ಬರೋದು ಏನಿದೆ ಅಲ್ಲ ಸರ್, ಅದ್ರದ್ದೊಂದು ಅವೇರ್ನೆಸ್ ಇದನ್ ಮಾಡೋರ್ದಾಗಿರ್ಬೋದು, ಲೇಬರ್ ಪ್ರಾಬ್ಲಮ್ ಕಡಿಮೆ ಮಾಡೋರ್ದಾಗಿರ್ಬೋದು. ಅದ್ರ ಜೊತೆಗೆ ಇವಾಗ ಬಂದ್ಮ್ಯಾಗ ಗೊತ್ತಾಯ್ತು ಸರ್, ಈಗ TV ಬಂದ್ಮ್ಯಾಗ ಯಾರು ಇವನ್ ನನ್ನ ಹಿಡ್ಕೊಂಡೆ ಸರ್, ರೇಡಿಯೋ ಅಷ್ಟು ಕೇಳ್ತಿರ್ಲಿಲ್ಲ ಸರ್. ಅದೇ ಶರಣಸಪ್ಪ, ಈಗ ಯಂಗರ್ ಜನರೇಷನ್ ಈಗಿನ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರು ರೇಡಿಯೋ ಕೇಳೋದಿಲ್ಲ. ಆದ್ರೆ ಸುಮಾರು ನಮ್ಮ ವಯಸ್ಸಿನವರು ಏನು ಇಲ್ಲಿ ತನಕ ಬಂದಿದ್ದಾರೆ, ಅವರು ರೇಡಿಯೋ ಜೊತೆಗೆ ಅವರ ಒಂದು ಆಸ್ಥೆ. ನನಗೂ ಒಂದು ಏನ್ ಅನಿಸ್ತಾ ಅಂದ್ರೆ ಸರ್, ವಾರದಾಗ ಯಾವ್ದು ರೇಡಿಯೋ ಪ್ರೋಗ್ರಾಮ್ ಇರುತ್ತೆ, ನಾವು ರೈತರ ಜೊತೆ ಮೀಟಿಂಗ್ ಮಾಡ್ಬೇಕಾದ್ರೆ ಇದು ಒಂದು 30 ಮಿನಿಟ್ಸ್ ಪ್ರೋಗ್ರಾಮ್ ಇತ್ತು ಅಂತಂದ್ರೆ ರೈತರಿಗೆ ಹಳ್ಳಿ ಒಳಗೆ ಲೈವ್ ರೇಡಿಯೋ ಪ್ರೋಗ್ರಾಮ್ ಒಂದು ಅವೇರ್ನೆಸ್ ಮೂಡಿಸಿ ಕೊಡೋಣ ಅಂತ ಹೇಳಿ ಅನಿಸ್ತಾ ಇದೆ. ಬಹಳ ಸಂತೋಷ ಶ್ರೀನಿವಾಸ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ನಮ್ಮ ಮೇಘ ಸಂದೇಶ ಕಾರ್ಯಕ್ರಮ ಪ್ರತಿ ಮಂಗಳವಾರ ಪ್ರಸಾರ ಆಗ್ತದೆ, ಸಾಯಂಕಾಲ 6:50 to 7:00 ತನಕ ಈ ಅವಧಿಯೊಳಗೆ ಪ್ರಸಾರ ಆಗ್ತದೆ. ಅದನ್ನ ನಾವು ರೇಡಿಯೋದೊಳ ಪ್ರಸಾರ ಮಾಡೋದಲ್ಲದೆ ಯೂಟ್ಯೂಬ್ ನೊಳಗು ಸಹಿತ ಅಪ್ಲೋಡ್ ಮಾಡ್ತೀವಿ, ಅದರ ಲಿಂಕ್ ಸಹಿತ ಸಿಗ್ತದೆ. ಆದ್ರೆ ನೇರವಾಗಿ ಕೇಳುವಂತಹ ಸಂದರ್ಭದೊಳಗೆ ಬಹಳ ಮುಖ್ಯ, ಯಾಕಂತಂದ್ರೆ ಅವತ್ತಿಂದ ಇಡೀ ವಾರದ ತುಂಬಾ ಏನ್ ವಾತಾವರಣ ಇರ್ತದ ಅದು ಅವ್ರ ಒಂದು ಗಮನಕ್ಕೆ ಬರ್ತದೆ, ಹಂಗಾಗಿ ಅವರು ತಯಾರಿ ಮಾಡ್ಕೊಳ್ಬಹುದು. ಅದಕ್ಕೆ ಮಂಗಳವಾರ ದಿವಸ ಕೇಳಬೇಕು ಅನ್ನುವಂತ ಒಂದು ವಿಚಾರ ನಮ್ದು, ಅದಕ್ಕೆ ಆ ವ್ಯವಸ್ಥೆ ತಾವು ಮಾಡಿದ್ರೆ ಕೈ ಜೋಡಿಸಿದ್ರೆ ಬಹಳ ಸಂತೋಷ. ಹೌದು ಸರ್, ಯಾಕಂತಂದ್ರೆ ಎಲ್ಲಾ ಟೆಕ್ನಾಲಜಿಗಳನ್ನ ಏನಿದೆ ಅಲ್ಲ ಸರ್, ಅದನ್ನ ನಾವು ಈಸಿಯಾಗಿ ರೈತರಿಗೂ ಕೊಡಬೇಕು. ನಾವು ಒಬ್ಬ ರೈತ ಆಗಿ ನಾವ್ ಏನ್ ಅಳವಡಿಸ್ಕೊಳ್ತೀವಿ ಅದನ್ನ ಬೇರೆದವರು ಅಳವಡಿಸ್ಕೊಂಡಾಗ ಅದಕ್ಕೊಂದು ಉತ್ತಮವಾದ ಬೆಲೆ ಸಿಗ್ತದ ಅಂತ ಹೇಳಿ ಸರ್. ಈಗ ನಮ್ಮೂರಿಂದ ಗುಲ್ಬರ್ಗ ತರಕಾರಿ ತರ್ಲಕ್ ಸರ್ ನಾವು ಸ್ಟಾರ್ಟಿಂಗ್ ತರಬೇಕು ಅಂತಂದ್ರೆ ಆಗ್ತಿರಲಿಲ್ಲ ಸರ್, ಬಟ್ ಇವಾಗ ನಮ್ಮೂರಿಂದ ಡೈಲಿ ಒಂದು ವೆಹಿಕಲ್ ಗುಲ್ಬರ್ಗ ಬರ್ತದೆ ಸರ್. 75 ಕಿಲೋಮೀಟರ್ ದೂರ ಇದ್ದರೂ ಒಂದು ವೆಹಿಕಲ್ ಡೈಲಿ ತರಕಾರಿ ತಗೊಂಡ್ಬರ್ತದೆ ಸರ್. ಅಂದ್ರೆ 5-6 ಜನ ಸೇರಿ ಒಂದು ವೆಹಿಕಲ್ ಬರ್ತಾ ಇದೆ ಸರ್. ಸೊ ಇದು 5-6 ಇದ್ದಿದ್ದು 50-100 ಆಯ್ತು ಅಂತಂದ್ರೆ ಅದು ಬೇರೆ ಲೆಕ್ಕಾಚಾರ ಇರುತ್ತೆ ಅಂತ ಹೇಳಿ ಸರ್. ಈಗ ನಮಗೂ ಹೆಂಗದಲ್ಲ ಸರ್, ರೈತರ ಬೆಲೆ ಹೋದಾಗ ನಾವು ಸಣ್ಣವ್ರು ಏನ್ ಮಾತಾಡ್ಬೇಕಂತ ಗೊತ್ತಿರಲ್ಲ ಸರ್. ಈಗ ನೀವು ವಾರಕ್ಕೊಂದ್ಸಲ ರೈತರಿಗೆ ನಾವು ಮಂಗಳವಾರಕ್ಕೊಮ್ಮೆ ಅವ್ರಿಗೆ ಭೇಟಿ ಆಗ್ಲಕ್ಕ ಇದೊಂದು ಹೊಸ ಅವಕಾಶ ಆಯ್ತು ಸರ್ ನಮಗೂ ಸರ್. ಬಹಳ ಸಂತೋಷ, ಇದು ಮ್ಯೂಚುವಲ್ ಈಗ ಇಬ್ಬರು ಕೂಡಿ ಮಾಡುವಂತಹ ಒಂದು ಕೆಲಸ. ಈಗ ಏನು ಕೃಷಿ ಅನ್ನುವಂಥದ್ದು ವೈಯಕ್ತಿಕವಾಗಿ ಮಾಡಿ ಸಾಮುದಾಯಿಕ ಬದುಕದು, ಸಾಮುದಾಯಿಕವಾಗಿ ನಾವು ಅದನ್ನ ಮಾಡಿದ್ರೆ ನಮ್ಮ ಮೇಲೆ ಭಾರ ಏನಿರ್ತೈತಿ ಅಲ್ಲ ಅದು ಸಂಪೂರ್ಣವಾಗಿ ಕಡಿಮೆ ಆಗಿಬಿಡ್ತೈತಿ. ಈಗ ಒಬ್ರು ಮಾಡೋದೇ ಹೆಂಗ, 10 ಜನ ಕೂಡ್ಕೊಂಡು ಮಾಡೋದು ಹೆಂಗ, ಈಗ ನೀವು ಟ್ರಾನ್ಸ್ಪೋರ್ಟೇಶನ್ ಹೇಳಿದ್ರಿ ಸರಳ ಆಕೋತ ಹೋಗ್ತದೆ, ಟ್ರಾನ್ಸ್ಪೋರ್ಟೇಶನ್ ಯಾರ್ದು ಚೇಂಜ್ ಇರಂಗಿಲ್ಲ ಮತ್ತೆ ಖರ್ಚು ಕಡಿಮೆ ಆಗ್ತದೆ. ಈಗ ಒಂದು ತರಲ್ಲಿ ನಾವು 10 ತಂದಿವಿ, 10 100 ಜನ ಕೂಡಿದೀವಪ್ಪ ಅಂತಂದ್ರೆ ನಮ್ಮ ಇಡೀ ಕೃಷಿ ಬದುಕೇನದ ಅದು ಸುಗಮವಾಗಿ ಸಾಕ್ತದೆ. ಮತ್ತೆ ಎಲ್ಲಾ ಕೆಲಸಗಳು ಭೂಮಿ ತಯಾರು ಮಾಡ್ಕೊಳ್ಳೋದು ಹಿಡ್ಕೊಂಡು ಮಾರ್ಕೆಟಿಗೆ ಹೋಗುವ ತನಕನು ಏನು ಆಕ್ಟಿವಿಟೀಸ್ ಅದಾವ, ಚಟುವಟಿಕೆಗಳದಾವ, ಅವು ಸರಳವಾಗಿ ಯಾವುದೇ ಚಿಂತೆ ಇರಲಾರದೆ ರೈತರು ಮಾಡ್ಕೊಂಡು ಹೋಗೋದಕ್ಕೆ ಮತ್ತೆ ಸಕಾಲಕ್ಕೆ ಆಗ್ತಾವ. ಅದಕ್ಕೆ ಏನು ಸಾಮುದಾಯಿಕವಾಗಿ ಏನು ತಾವು ವಿಚಾರ ಮಾಡ್ತಾ ಇದ್ರಿ, ಇದು ಬಹಳ ಒಳ್ಳೆ ವಿಚಾರ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಹೆಚ್ಚು ರೈತರು ಇದ್ರೊಳಗೆ ಕೂಡ್ಬೇಕು. ಹೌದು ಸರ್, ತೆಗ್ಗೇಳಿ ಸರ್ ಏನಿದೆ ಅಲ್ಲ ಸರ್, ಇದೇ ಒಂದು ಕಾನ್ಸೆಪ್ಟ್ ನಾವು ರಾತ್ರಿ ಟೈಮ್ದಾಗೂ ಫೋನ್ ಮಾಡಿದ್ರು ಸರ್. ನಮ್ದು ಗುಲ್ಬರ್ಗ ಕೆವಿಕೆ ಮತ್ತು ರದ್ದೆವಾಡಗಿ ಕೆವಿಕೆ ಎರಡೂ ಆಗಿರ್ಬಹುದು ಸರ್, ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಯಾವುದೇ ಸಮಯಕ್ಕೂ ನಾವು ಫೋನ್ ಮಾಡಿದ್ರು, ಇವನ್ ಒಬ್ಬ ರೈತರದೇ ಸಮಸ್ಯೆ ಇದ್ದರೂ ಫೀಲ್ಡ್ ವಿಸಿಟ್ ಮಾಡ್ತಿದ್ದಾರೆ ಸರ್. ಸೊ ಹಿಂಗಾಗಿ ತುಂಬಾ ಸುಲಭ ಮತ್ತು ಸುಖಕರ ಅನ್ನಿಸ್ಲಾಯ್ತು ಸರ್ ಕೃಷಿ ಸರ್. ಅಡ್ಡಿಲ್ಲ ಶ್ರೀನಿವಾಸಪ್ಪ, ಈಗ ತಾವು ಡಿಗ್ರಿ ಮುಗಿಸಿ ನೇರವಾಗಿ ಕೃಷಿಗೆ ಬಂದು ಈ ಕೃಷಿ ಅನುಭವನ ಪಡ್ಕೊಳ್ತಾ ಇದ್ದೀರಿ ಅಂದ್ರೆ ಹೊಸ ಉತ್ಸಾಹ ನಿಮಗದ, ಕೃಷಿಯನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ವಿಚಾರದೊಳಗಿದ್ದೀರಿ, ರೈತರಿಗೆ ಸಹಾಯ ಮಾಡಬೇಕು ಅನ್ನುವಂತ ವಿಚಾರದೊಳಗಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಕೃಷಿ ಆಗಬೇಕು, ಏನೇನು ಕೃಷಿ ಒಳಗೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಅದನ್ನ ಏನಾದರೂ ಕನಸದ ಸರ್? ಈಗ ನಾವು ಕೆವಿಕೆಯಿಂದ ಯಾವುದೇ ಸರ್ ಮೀಟಿಂಗ್ ಕರೀಲಿ ಸರ್, ಇಲ್ಲ ಎಲ್ಲೋ ಕೃಷಿ ಬಗ್ಗೆ ಟ್ರೈನಿಂಗ್ ಅದ ಅಂತಂದ ಮ್ಯಾಗ ಸರ್ 40 ವಯಸ್ಸು ಮೇಲ್ಪಟ್ಟವರೇ ಜಾಸ್ತಿ ಬರ್ತಾರೆ ಸರ್. ಇನ್ನೊಂದು ಹೆಂಗ ಅಂತಂದ್ರೆ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಇಲ್ಲ ಅವ್ರಿಗೆ ಬೇರೆ ಏನು ಇಲ್ಲ ಅಂತಂದಾಗ ಖಾಲಿ ಇದ್ದವ್ರು ಮಾತ್ರ ಬರ್ತಾರ ಅಂತ ಒಂದು ಇದನ್ನದ ಸರ್. ಬಟ್ ಅದು ಏನ ಅದ ಅಲ್ಲ ಸರ್, ಅದನ್ನೇ ಒಂದು ಏನೋ ಒಂದು ಜಾಬ್ ಬಗ್ಗೆ ಬೆಂಗಳೂರದಾಗ ಟ್ರೈನಿಂಗ್ ಕೊಡ್ತಾರ, ಬಿ ಎ ಮುಗಿಸಿದವ್ರಿಗೂ ಐ ಟಿ ಐ ಮುಗಿಸಿದವ್ರಿಗೂ ಬೆಂಗಳೂರದಾಗ ಒಂದು ಮಂತ್ ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡಿಸ್ತಾರ ಅಂತಂದ್ರೆ ಅದೇ 15,000 ಅಲ್ಲಿ ಹೋಗಿ ದುಡಿತಾರ ಸರ್, ಅಲ್ಲಿಗೆ ಹೋಗ್ತಾರೆ ಸರ್. ಬಟ್ ಏನೋ ಗುಲ್ಬರ್ಗ ಕೆವಿಕೆ ಒಳಗೆ ಫ್ರೀ ಟ್ರೈನಿಂಗ್ ಅದ ಅಂತಂದ್ರು ಯುವಕರು ನಮ್ಮ ಏಜ್ದವ್ರು ಏನಿದಾರಲ್ಲ ಸರ್ ಬರ್ತಾ ಇಲ್ಲ ಸರ್. ಈಗ ನಮ್ಗೆ ಟ್ರ್ಯಾಕ್ಟರ್ಲೆ ಗಳೆ ಓಡಿಸ್ಲಕ್ ಬರ್ತದೆ ಸರ್, ಆದ್ರೆ 2 ಎತ್ತುಗಳಿಂದ ಗಳೆ ಹೂಡಿ ದಿಂಡು ಹೂಡಿ ಎಲ್ಲ ಕಟ್ಟಬೇಕು ಅಂತಂದ್ರೆ ಕೃಷಿ ಒಳಗೆ ಇರ ನಮ್ಮಂತ ರೈತರಿಗೆ ಕಷ್ಟಕರ ಅನಿಸ್ಲಾಗತ್ತೆ ಸರ್. ನಮ್ಮ ತಂದೆಯವರು ನಿಂತ್ಕೊಂಡು ಹೇಳ್ಬೇಕು ಸರ್, ಇದು ಹಗ್ಗ ಈ ಸೈಡ್ ಆಗ್ತದೆ, ಇಷ್ಟು ಕಡದಾಗುತ್ತ ಬಳದಾಗುತ್ತ ಅಂತ ಹೇಳಿ ಸರ್. ಇನ್ನ ನಮ್ಮ ಮುಂದಿನ ಪೀಳಿಗೆ ಇಲ್ಲ ನಮ್ಕಿಂತ ಒಂದ್ 5 ವರ್ಷ ಸಣ್ಣವರು ಅವರಿಗಂತೂ ಗೊತ್ತೇ ಇಲ್ಲ ಸರ್. ಈಗ ಅವ್ರು ಏನಾದ್ರೂ ಗೊತ್ತು ಮಾಡಿಕೊಂಡು ಇವಾಗಿಂದ ಎಚ್ಚೆತ್ಕೊಂಡು ಏನಾದ್ರೂ ಮುಂದುವರ್ಸ್ಕೊಂಡು ಹೋದ್ರು ಸರ್, ಯಾಕಂತಂದ್ರೆ ಇದು ಕೃಷಿ ಅನ್ನೋದು ಯಾವ್ದೋ ಫ್ಯಾಕ್ಟ್ರಿ ಒಳಗೆ ರೆಡಿ ಆಗೋದಂತ ಅಲ್ವೇ ಅಲ್ಲ ಸರ್, ಯಾವ್ದೋ ಒಂದು ಮಷೀನ್ ಇಂದ ನಾವು ಇದನ್ ಮಾಡ್ತೀವಿ ಅಂತೂ ಅಲ್ವೇ ಅಲ್ಲ ಸರ್. ಈಗ ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರು ಸರ್, ಯಾವ ರೈತ ಆ ಬೆಳೆಗಳ ಜೊತೆ ಮಾತಾಡ್ತಿರ್ತಾನ, ಆ ಬೆಳೆಗಳ ಜೊತೆ ಇರ್ತಾನ, ರೈತರ ಜೊತೆ ಇರ್ತಾನ. ಆ ಕಷ್ಟ ಯಾಕಂತಂದ್ರೆ ಸರ್, ತಂತ್ರಜ್ಞಾನ ಏನೋ ಒಂದು ಪ್ರೆಡಿಕ್ಟ್ ಮಾಡಿದಾಗ ಪ್ರಕೃತಿ ಅದಕ್ಕೆ ಏನೋ ಒಂದು ಸವಾಲೆ ಸಿಗ್ಬಿಡ್ತಾವ ಸರ್. ಈಗ ಸುನಾಮಿ ತಡೆಗಟ್ಟಲಕ್ಕೆ ಎಷ್ಟೋ ಟೆಕ್ನಾಲಜಿ ಇದ್ದರೂ ಪ್ರಕೃತಿ ಅದನ್ನು ಮೀರಿನೇ ಬರ್ತಾ ಇದೆ ಸರ್. ಯಾಕಂದ್ರೆ ಅಲ್ಟಿಮೇಟ್ ಆಗಿ ಈಗ ಏನಾಗಿದ್ ಬಿಟ್ಟೆ ಸರ್, ಇದೇ ವರ್ಷ ಹೈಯೆಸ್ಟ್ ಟೆಂಪರೇಚರ್ ಸರ್. 3 ವರ್ಷ ಕಂಪೇರ್ ನಾವು ನೋಡಿದಾಗ ಸರ್, ಪ್ರತಿ ವರ್ಷ ಅಟ್ಲೀಸ್ಟ್ 1 ಇಲ್ಲ 2 ಡಿಗ್ರಿ ಸೆಲ್ಸಿಯಸ್ ಆದ್ರೂ ಹೆಚ್ಚಾಗಲತ್ತ ಸರ್. ಇದಕ್ಕೆ ನಾವು ಗಿಡಗಳು ಹಚ್ಚೋದಾಗ್ಲಿ, ನಾವು ಏನ್ ಪ್ರಕೃತಿ ಜೊತೆ ಕೂಡಿಕೊಂಡು ನಾವು ಕೃಷಿ ಒಳಗೆ ಇನ್ವಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಸರ್, ಮುಂದಿನ ದಿನಗಳು ಬಹಳ ದುಃಖಕರ ಇದನ್ನಾಗ್ತಾವ ಸರ್, ಸವಾಲ ಅಂತ ಹೇಳ್ಬಹುದು ಸರ್. ಶ್ರೀನಿವಾಸಪ್ಪ ಅವರೇ, ತಮ್ಮ ಜೊತೆಗೆ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಹೌದು ಹೇಳ್ರಿ. 9148 ಸರ್, 239873 ಸರ್. ಆತ್ಮೀರೇ, ಶ್ರೀನಿವಾಸಪ್ಪ ಅವ್ರು ಹೇಳಿದಂತ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9148238773 ಈ ನಂಬರನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶರಣಬಸಪ್ಪ ನಾಗಾವಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ತಾವು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಕಲಿತಂಥವರು ಕೃಷಿಗೆ ಬರೋದ್ರಿಂದ, ವಿಶೇಷವಾಗಿ ತಾವು ಏನು ಕೃಷಿ ಶಿಕ್ಷಣ ಪಡ್ಕೊಂಡು ಒಕ್ಕಲತನಕ್ಕೆ ಬಂದಿರಿ, ಬಹಳ ಮೆಚ್ಚುವಂತಹ ಒಂದು ಕೆಲಸ, ಯಾವುದೇ ನೌಕರಿಗೆ ಹೋಗಲಾರದೆ ತಾವು ಈ ಕೃಷಿಯನ್ನ ಒಂದು ಉತ್ತಮ ವೇದಿಕೆಯನ್ನಾಗಿ ಮಾಡಿಕೊಂಡು ಅದರ ಒಂದು ದೊಡ್ಡ ಆದಾಯ ಮೂಲವನ್ನಾಗಿ ಮಾಡಿಕೊಳ್ಬೇಕು, ಮತ್ತೆ ಆ ಕೃಷಿಯನ್ನ ವೈಜ್ಞಾನಿಕವಾಗಿ ಮಾಡ್ತಾನೆ ನಮ್ಮ ರೈತರಿಗೂ ಕೂಡ ಸಹಾಯ ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಇಟ್ಟುಕೊಂಡು ತಾವೇನು ಕೃಷಿ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕನಸು ನನಸಾಗ್ಲಿ, ಮತ್ತ ಏನು ನಮ್ಮ ಜೇವರಿಗೆ ಭಾಗ ಇರಬಹುದು ಅಥವಾ ಕಲಬುರಗಿ ರೈತರಿಗೆ ತಮ್ಮಿಂದ ಸಾಕಷ್ಟು ಅನುಕೂಲಗಳು ಒದಗಿ ಬರಲಿ, ಅವರು ಕೂಡ ಒಂದು ಸಮುದಾಯಕವಾಗಿ ಕೃಷಿ ಮಾಡಿ ಈ ಕೃಷಿ ಕಷ್ಟ ಕೋಟಲೆ ಅನ್ನುವಂತಹ ವಿಚಾರ ಏನದ ಅದನ್ನ ಮರೆತು ಹೋಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಏನು ತಾವು ಇಲ್ಲಿ ತನಕ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರಿಗಿ ತಾಲೂಕಿನ ರಂಜನಗಿ ಗ್ರಾಮದ ಯುವ ಕೃಷಿಕರಾದ ಶರಣಬಸಪ್ಪ ನಾಗಾವಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಸುರುಳಿ. ಈಗ ತುಮರ್ಗುದ್ದಿಯ ವೆಂಕಪ್ಪದಾಸರ್ ಮತ್ತು ಮರೆಪ್ಪ ದಾಸರ್ ಅವರಿಂದ ಏಕ್ತಾರಿ ಪದಗಳು. ಬಂತು ಗೂಳಿ ಬಂತಯ್ಯ ಗುರುಮಠಕ್ಕೆ ತಕ್ಕ ಗೂಳಿ ಬಂತು ಗೂಳಿ ಬಂತಯ್ಯ ಗೂಳಿ ಬಂತು ಗದರಿಸುತ್ತಲೇ ಎದ್ದು ಹೋಗೋ ಸಿದ್ದಾಪುರಕ್ಕೆ ಹದ್ದಿನಂಗೆ ಬಾಳಿ ಸುಳ್ಳು ಇದ್ದ ಗಂಟು ಕಳಕೋ ಬೇಡ ಗೂಳಿ ಬಂತು ಗೂಳಿ ಬಂತಯ್ಯ ಗುರುಮಠಕ್ಕೆ ತಕ್ಕ ಗೂಳಿ ಬಂತು ಗೂಳಿ ಬಂತಯ್ಯ ಹಗಲು ಇರಳು ಕಳೆದು ಮೇಯುವುದು ಹಸುವೆಂಬಲಡಗಿಸಿ ನಿಧಿ ಧ್ಯಾಸದಿ ನೀರು ಕುಡಿಯುವುದು ಹಸರು ಹಳದಿ ನೀಲಿ ಕೆಂಪು ಬಿಳಿಯ ಬಣ್ಣದಿ ಹೊಳೆಯುತ್ತಿಹದು ಕಂಗಳಿಂದಲೇ ನೋಡಿ ದೃಷ್ಟಿಸಿ ಕಂಗಳಿಂದಲೇ ನೋಡಿ ದೃಷ್ಟಿಸಿ ಬೆಳಕು ತಿಳಿದು ಬೆಳಗರಾರತಿ ಗೂಳಿ ಬಂತು ಗೂಳಿ ಬಂತಯ್ಯ ಗುರುಮಠಕ್ಕೆ ತಕ್ಕ ಗೂಳಿ ಬಂತು ಗೂಳಿ ಬಂತಯ್ಯ.

ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ಬಲು ಪ್ರೀತಿ ಮಾಡುವಂತ ಬಲವಂತ ಹಿರೆ ಅಣ್ಣ ಚಲು ಮಾರೆ ತಮ್ಮನ್ನ ಯಾವಾಗ ಕಂಡೇನ ನಲುಮೇಯ ನನ ತಾಯಿ ಮರತಿಯ ಮಗಳನ್ನು ನಲುಮೇಯ ನನ ತಾಯಿ ಮರತಿಯ ಮಗಳನ್ನು ಚಲವ ಕೇಳದವ್ವ ಕರ ಕಳಸೋ ಅಪ್ಪನ್ನ ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ಹಿಂದೋಯ್ತು ಅಮಾವಾಸ್ಯೆ ಮುಂದೆ ಹುಣ್ಣಿಮೆ ಬಂತು ಎಂದಿಗೆ ತವರವರನ್ನ ಕರೆಯ ಬರುತ್ತಾರಮ್ಮ ನೊಂದು ಸುಯಿಗರುವೇನು ಬೆಂದು ಬೆಂಡಾಗುವೆನು ನೊಂದು ಸುಯಿಗರುವೇನು ಬೆಂದು ಬೆಂಡಾಗುವೆನು ಪದುಳರಿ ನಮ್ಮೂರ ನೋಡಿ ನಾ ಬರುವೇನು ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ಕಿರಿಮಗಳು ನಾನಮ್ಮ ನೆರೆಮಗಳು ನಾನಮ್ಮ ಕಿರಿಮಗಳು ನಾನಮ್ಮ ನೆರ ನಂಬಿ ಕುಳುತಿಹನು ರೀ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಊಟವಾದ ನಂತರ ಟೂತ್ ಬ್ರಷ್ ಹಾಗೂ ಪೇಸ್ಟ್ನಿಂದ ಹಲ್ಲುಗಳನ್ನು ಕನಿಷ್ಠ 3-4 ನಿಮಿಷ ಉಜ್ಜಿ ಹಲ್ಲುಗಳ ಸಂದುಗಳನ್ನು ಡೆಂಟಲ್ ಫ್ಲಾಸ್ ಬಳಸಿ ಶುಚಿಗೊಳಿಸಿ ಟೂತ್ ಬ್ರಷ್ ಗಳನ್ನು 3 ತಿಂಗಳಿಗೊಮ್ಮೆ ಬದಲಾಯಿಸಿ ಟೂತ್ ಬ್ರಷ್ ಅನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಡಿ ಅತಿಯಾದ ಸಿಹಿ ಪದಾರ್ಥ ಕಾರ್ಬೋನೇಟೆಡ್ ಪಾನೀಯಗಳಿಂದ ದೂರವಿರಿ ಹಲ್ಲುಗಳ ಆರೋಗ್ಯ ಉತ್ತಮ ಬಾಯಿ ಆರೋಗ್ಯದ ಪ್ರತೀಕ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ಅನುಮಾನವಿಲ್ಲದೆ ತನುಮನದಿಂದಲೇ ಅನುಮಾನವಿಲ್ಲದೆ ತನುಮನದಿಂದಲೇ ತನುಮನದೊಂಚನೆ ಬಿಡಿರವ್ವ ತನುಮನದೊಂಚನೆ ಬಿಡಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ಒಂಬತ್ತು ಪುರದೊಳಗೆ ಬಂದ ಪುರುಷನು ಒಂಬತ್ತು ಪುರದೊಳಗೆ ಬಂದ ಪುರುಷನು ಕುಂಬಿಲಿಳಿದು ನಾ ಬರುವೆನವ್ವ ಕುಂಬಿಲಿಳಿದು ನಾ ಬರುವೆನವ್ವ ಅಂಬುಜ ಮುಖಿಯಾರೇ ನಂಬಿಗೆ ಸಾಲದು ಅಂಬುಜ ಮುಖಿಯಾರೇ ನಂಬಿಗೆ ಸಾಲದು ಸಾಂಬ ಶಿವನೆಲ್ಲದನಿರವ್ವ ಸಾಂಬ ಶಿವನೆಲ್ಲದನಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ಬರದಿನ್ನುವದಗಿ ಸಂದೇಹವ್ಯಾತಕ್ಕೆ ಬರದಿನ್ನುವದಗಿ ಸಂದೇಹವ್ಯಾತಕ್ಕೆ ಬಂಧನ ಭವಗಳ ಕಳಿರವ್ವ ಬಂಧನ ಭವಗಳ ಕಳಿರವ್ವ ದಿನ ದಿನ ಬರುವೆನು ಘನ ಗುರುವಿನ ಮಗ ಒಂದು ತೇರು ಮನ್ನಿಸಿ ಕರಿರವ್ವ ಮಂಗಳ ರುದ್ರನ ಮಗ ಮಂಗಳ ವಿರೂಪಾಕ್ಷ ಮಂಗಳ ರುದ್ರನ ಮಗ ಮಂಗಳ ವಿರೂಪಾಕ್ಷ ತಿಂಗಳಿಗೊಮ್ಮೆ ನಾ ಬರುವೆನವ್ವ ತಿಂಗಳಿಗೊಮ್ಮೆ ನಾ ಬರುವೆನವ್ವ ಅಂಗೀಕರಿಸಿಯನ್ನ ಶೃಂಗಾರ ಮಾಡಿರಿ ಅಂಗೀಕರಿಸಿಯನ್ನ ಶೃಂಗಾರ ಮಾಡಿರಿ ಮಂಗಳ ಮಹಿಮನೆಲ್ಲೆ ನಿರವ್ವ ಮಂಗಳ ಮಹಿಮನೆಲ್ಲೆ ನಿರವ್ವ ದಿನದಿಲ್ಲ ಬರುವೆನು ಘನ ಗುರುವಿನ ಮಗ ಒನು ತೇರು ಮನ್ನಿಸಿ ಕರಿರವ್ವ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಮ್ಮರಗುದ್ದಿಯ ವೆಂಕಪ್ಪದಾಸರ್ ಮತ್ತು ಮರೆಪ್ಪದಾಸರ್ ಅವರಿಂದ ಏಕ್ತಾರಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ.